12 ಎಕರೆ ಕೃಷಿ ಭೂಮಿಯಲ್ಲಿ ಇವರು ಕೃಷಿಯನ್ನ ಮಾಡ್ತಾ ಬಿಡುವಿನ ಸಮಯದಲ್ಲಿ ರಾಯಚೂರು ನಗರದಲ್ಲಿ ಇದ್ದುಕೊಂಡು ಇವರು ಮನೆ ಕರೆಂಟಿನ ಕೆಲಸ ಅಥವಾ ಎಲೆಕ್ಟ್ರಾನಿಕ್ ಕೆಲಸವನ್ನ ಇವರು ಮಾಡ್ತಿರ್ತಾರೆ. ಕೃಷಿ ಹಾಗೇನೆ ತಮ್ಮ ಈ ಒಂದು ಎಲೆಕ್ಟ್ರಿಕ್ ಜೀವನ ಹೇಗೆ ನಡೀತಾ ಇದೆ, ಯಾವ ರೀತಿಯಾಗಿ ಅವರು ಕೃಷಿಯನ್ನ ಮಾಡ್ತಾ ತಮ್ಮ ಬದುಕನ್ನ ನಡೆಸ್ತಿದ್ದಾರೆ ಎಂಬಂತಹ ಒಂದು ವಿಚಾರವನ್ನ ಹುಸೇನ್ ಬಾಷಾ ಅವರಿಂದ ನಾವು ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಹುಸೇನ್ ಬಾಷಾ ಅವರೇ. ತಮ್ಮದು ಊರು, ನಿಮ್ಮ ಪರಿಚಯ? ಸರ್, ನಮ್ಮ ಊರು ಮರ್ಚಡ್, ರಾಯಚೂರು ಅಂತ 12 ಕಿಲೋಮೀಟರ್ ದೂರ ಇದೆ ಸರ್. ನನ್ನ ಹೆಸರು ಹುಸೇನ್ ಬಾಷಾ, ನಾನು ಎಲೆಕ್ಟ್ರಿಷಿಯನ್ ಸರ್. ಲೋಕಲ್ ರಾಯಚೂರಲ್ಲಿ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾ ಇದ್ದೀನಿ ಸರ್. ಊರಲ್ಲಿ ನಾನು ವರ್ಕ್ ಕೆಲಸ ಮಾಡ್ಕೊಂತೀನಿ ಸರ್. ಈಗ ತಮ್ಮದು ತಂದೆಯ ಕೈ ಮೇಲೆ ಎಷ್ಟು ಎಕರೆ ಭೂಮಿ ಬಂತು ನಿಮಗೆ? ತಂದೆ ಎಕರೆ ಮೇಲೆ ನನಗೆ 5 ಬಂತು ಸರ್. ನಾನು 5 ತಗೊಂಡಿದ್ದೀನಿ ಸರ್. 5 ಎಕರೆ ಬಂತು, ಮತ್ತೆ ನೀವು ಖರೀದಿಯನ್ನು ಮಾಡಿದ್ರಿ, ಹೇಗೆ ಸಾಧ್ಯ ಆಯಿತು? ಭೂಮಿ ಖರೀದಿ ಮಾಡೋದು ಭಾಳ ಸವಾಲಿನ ಕೆಲಸ, ಅಷ್ಟು ಸರಳ ಅಲ್ಲ ಸರ್. ಇದರಲ್ಲಿ 7 ಎಕರೆ ಜಮೀನು ಖರೀದಿ ಮಾಡಿದ್ದೀನಿ ಸರ್. ಅಂದ್ರೆ ಈ ಎಲೆಕ್ಟ್ರಾನಿಕ್ ಕೆಲಸ, ಕರೆಂಟ್ ಕೆಲಸ ಮಾಡಿ 7 ಎಕರೆ ಭೂಮಿ ಖರೀದಿ ಮಾಡಿದ್ರೆ? 7 ಎಕರೆ ಭೂಮಿ ಖರೀದಿ ಮಾಡಿದ್ದೀನಿ ಸರ್. ಭಾಳ ಸಾಧನೆ ನೋಡ್ರಿ, ಕೃಷಿಯಲ್ಲಿ ಇದ್ದುಕೊಂಡು ಕೃಷಿಯನ್ನ ಮಾಡ್ತಾ ಮತ್ತೆ ಉದ್ಯೋಗ ಈ ಕರೆಂಟ್ ಕೆಲಸ ಮಾಡ್ತಾ ನೀವು 7 ಎಕರೆ ಭೂಮಿಯನ್ನ ಖರೀದಿ ಮಾಡಿದ್ರಪ್ಪ ಅಂತಂದ್ರೆ ಇದು ಸವಾಲಿನ ಕೆಲಸ. ಹೇಗೆ ಸಾಧ್ಯ ಆಯಿತು ಈಗ ಈ ಕರೆಂಟಿನ ಕೆಲಸ ನಿಮ್ಗೆ ಹೆಂಗೆ ಪರಿಣಿತಿಯನ್ನು ಹೆಂಗೆ ಪಡ್ಕೊಂಡ್ರಿ ನೀವು? ಸರ್, ನಾನು ಐ ಟಿ ಡಿಪ್ಲೊಮಾ ಮಾಡಿದ್ದೀನಿ ಸರ್, ಎಲೆಕ್ಟ್ರಿಕಲ್ ಡಿಪ್ಲೊಮಾ ಮಾಡಿದ್ದೇನೆ. ಆದಮೇಲೆ ಕೆ ಪಿ ಸಿ ಅಲ್ಲಿ ಟ್ರೈನಿಂಗ್ ತೊಗೊಂಡೆ ಸರ್. ಆ ನಂತರ ಮತ್ತೆ ಇದು ಕೋಆಪರೇಟಿವ್ ಸ್ಪಿನ್ನಿಂಗ್ ಮಿಲ್ ಹತ್ರ ಮಾಡಿದೆ ಸರ್, ಒಂದು 5 ವರ್ಷ. ಅದು ಸ್ಪಿನ್ನಿಂಗ್ ಮಿಲ್ ಬಂದಾಯ್ತು ಸರ್. ಬಂದಾದ್ಮೇಲೆ ರಾಯಚೂರಿಗೆ ಶಿಫ್ಟ್ ಆಗಿ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ವೈರಿಂಗ್ ಕೆಲಸ ಮಾಡಕತ್ತೆ. ಅಂದ್ರೆ ತಾವು ಡಿಪ್ಲೊಮಾ ಆಗಿ ಎಲೆಕ್ಟ್ರಿಕಲ್ ಮಾಡಿಕೊಂಡು ಅಲ್ಲಲ್ಲಿ ಶಕ್ತಿನಗರಲ್ಲಿ ಕೆಂಪನಲ್ಲಿ ಕೆಲಸ ಮಾಡಿ ಅಲ್ಲಿ ಬಿಟ್ಟ ಮೇಲೆ ತಾವು ಇಲ್ಲಿ ತಮ್ಮದೇ ಆದಂತಹ ಒಂದು ಕೆಲಸವನ್ನು ಇಟ್ಕೊಂಡು ಮನೆ ಮನೆ ಕೆಲಸವನ್ನ ಕರೆಂಟ್ ಎಂದು ಮಾಡ್ತೀರಿ? ಹಾ ಸರ್, ಇದೇ ಕೆಲಸ ನಡೆದಿದೆ ಸರ್. ಯಾಕ್ರಿ ಸರ್ಕಾರಿ ನೌಕರಿ ಅವಾಗಿನ ಕಾಲದಲ್ಲಿ ತಾವು ಈ ಡಿಪ್ಲೊಮಾ ಎಲೆಕ್ಟ್ರಾನಿಕ್ ಅಲ್ಲಿ ಮಾಡ್ಕೊಂಡ ಮೇಲೆ ಸರ್ಕಾರಿ ನೌಕರಿ ಸಿಗಲಿಲ್ಲ? ಅವಾಗ ನಾನು 40,000 ರೂಪಾಯಿ ಕೇಳಿದ್ರು ನನ್ಗೆ ಕೊಡ್ಲಿಕ್ಕೆ ಆಗಲಿಲ್ಲ. ನಮ್ಮ ನಮ್ಮ ಕ್ಲಾಸ್ಮೇಟ್ರು ಆದರು, ಮೆಟ್ರಿಟ್ರು ಆದರು, ಆದರೆ ನಾನು ಕೊಟ್ಟಿಲ್ಲ. ಇದೇ ಕೆಲಸ ನಡೆದ ಸರ್. ಅವಾಗ ನಿಮಗೆ ಅವಕಾಶ ಇತ್ತು? ಇತ್ತು, ಆಗಿಲ್ಲ, ನಮ್ದು ದೈವ ಆಗಿಲ್ಲ. ಹೇಗ್ರಿ ಅಲ್ಲಿ ಸ್ಪಿನ್ನಿಂಗ್ ಮಿಲ್ ಬಂದಾದ್ಮೇಲೆ ತಾವು ರಾಯಚೂರಿಗೆ ಹೆಂಗ್ ಬಂದ್ರಿ? ಸರ್, ನಮ್ದಂತರೂ ರಾಯಚೂರು ಇಲ್ಲೇ ಇಷ್ಟೇ ಓದಿದ್ದು ಎಲ್ಲ ಇದೆ ನಮ್ಮ. ಇದೇ ತರ ಬಂದಾದ್ಮೇಲೆ ಮತ್ತೆ ಎಲ್ಲ ಹುಡುಕ್ಬೇಕಲ್ಲ ಸರ್. ಇಲ್ಲಿ ಬಂದ್ಮೇಲೆ ಇದೇ ಚಾಲು ಮಾಡಿದೆ ಕೆಲಸ. ಜಿನ್ಚಂದ್ ಎಲೆಕ್ಟ್ರಿಕಲ್ ಅಲ್ಲಿ ಹೋಗಿ ಅಲ್ಲಿ ಸ್ಟಾಪ್ ಅಲ್ಲಿ ಇರ್ತಿದ್ದೆ. ಹೋಗಿ ಅಲ್ಲಿಂದಾನೆ ಕನೆಕ್ಟ್ ಆದೆ ಸರ್. ಜಿನ್ಸಿನ ಎಲೆಕ್ಟ್ರಿಕಲ್ ಅಲ್ಲಿ ಹೋಗಿ ದಿವಸ ಕುಂದಿರ್ತದೆ ಅಲ್ಲಿ ಸ್ಟಾರ್ಟಿಂಗ್ನಾಗ. ಆಮೇಲೆ ಅಲ್ಲಿಂದಾನೆ ಲಿಂಕ್ ಆಗಿ ಮತ್ತೆ ಮೊಬೈಲ್ ಬಂತು. ಮೊಬೈಲ್ನಿಂದ ಫಾಸ್ಟ್ ಆಗಿಬಿಡ್ತು ಕೆಲಸ. ಅಂದ್ರೆ ತಾವು ಕೆಲಸಗಳು ಅಲ್ಲಿದ್ದಾವೆ, ಅಲ್ಲಿ ಅವ್ರ ಮನೇಲಿದೆ ಅಥವಾ ಹೊಸ ಮನೆ ತಾವು ಕಾಂಟ್ರಾಕ್ಟ್ ಹಿಡ್ಕೋಬೇಕು, ಇವೆಲ್ಲ ಹೆಂಗ ನೀವು ಸಂಪರ್ಕ ಮಾಡ್ಕೋತೀರಿ ಸರ್? ಇದೇ ಜಿನ್ಚಿಂದ ಎಲೆಕ್ಟ್ರಿಕಲ್ ಇಂದಾನೆ ನಮ್ಗೆ ಲಿಂಕ್ ಎಲ್ಲ. ಜಿನ್ಚಿಂದ ಎಲೆಕ್ಟ್ರಿಕಲ್ ಬಂದು ನಮ್ಮ ಅಲ್ಲಿ ಕೂಡ್ತಿದೆ ಸರ್. ಆ ಸೇಟ್ನವರು ಎಲ್ಲರೂ ಮನೆ ಮನೆಗೆ ಅವರು ಕಳ್ಸೋದೇ ಇದ್ರು, ಇವರು ನನ್ನ ಎಲೆಕ್ಟ್ರಿಷಿಯನ್ ಏನ ಮಾಡಿಕೊಡ್ತಾರೆ ಅಂತ ಅಲ್ಲಿಂದ. ಆಮೇಲೆ ಮೊಬೈಲ್ ಬಂತು ಸರ್. ಮೊಬೈಲ್ ಬಂದಾಗ್ಲಿಂದ ಅಲ್ಲಿ ಹೋಗೋದೇನು ಜರೂರ ಆಗಿದೆ, ಬರೀ ಫೋನ್ ಮೇಲೆ ಕೆಲಸ ನಡೋಕತ್ತೆ ಸರ್. ಅಂದ್ರೆ ಸೀಟ್ ನಿಮ್ಗೆ ಅವ್ರ ಮನೆ ಮುಂದೆ ಹೋಗಿ ಕುಂದಿರ್ತಿದ್ರಿ, ಅವರು ಅವ್ರ ಗಿರಾಕಿ ಬಂದ್ಮೇಲೆ ನಿಮ್ಮನ್ನ ಅವ್ರ ಮನೆ ಕಳಿಸಿದ್ರು? ಕಳಿಸಿದ್ರು. ಯಾರಿಗೆ ಕಂಪ್ಲೇಂಟ್ ಕೊಟ್ಟರು, ಯಾರು ವೈರಿಂಗ್ ಮಾಡಬೇಕು, ಯಾರು ಫ್ಯಾನ್ ಕೊಡಿಸ್ಬೇಕು, ಯಾರು ಟ್ಯೂಬ್ಲೈಟ್ ಕೊಡಿಸ್ಬೇಕು, ಈ ತರ ಅಲ್ಲಿ ಬರ್ತಿದ್ರು. ಸೀಟ್ನವರು ನಮ್ಗೆ ಕಳಿಸ್ತಾ ಇದ್ರು ಸರ್ ಅಲ್ಲಿ. ಅವಾಗ ನೀವು ಅವ್ರ ಕೆಲಸ ಮುಗಿಸ್ಕೊಂಡು ಮತ್ತೆ ನೀವು ಮೂರು ದಿನ ಸೀಟ್ ಮನೆಗೆ? ಮತ್ತೆ ಅಂಗಡಿಗೆ ಅಂಗಡಿಗೆ ಗೊತ್ತಿದೆ ಸರ್. ಮತ್ತೆ ಅವ್ರು ಎಷ್ಟು ಕೊಡ್ತಾರೆ ಕೂಲಿ ತಗೊಂಡು ಮನೆಗೆ ಹೋಗ್ತಿದ್ರು? ಆಯ್ತು, ಸಾಯಂಕಾಲ ತಾನ ಇದ್ದು ಸಾಯಂಕಾಲ ಮನೆಗೆ ಹೋಗ್ತಿದ್ರು ಸರ್. ಈ ಮೊಬೈಲ್ ಬಂದ್ಮೇಲೆ ತಮ್ಮದಂತ ಒಂದು ಉದ್ಯೋಗ ತಾವೇ ಡೈರೆಕ್ಟ್ ಕಾಂಟ್ಯಾಕ್ಟ್ ಆಯ್ತು? ಡೈರೆಕ್ಟ್ ಕಾಂಟ್ಯಾಕ್ಟ್. ಅವರೇ ಪಾರ್ಟಿ ಸೀದಾ ಡೈರೆಕ್ಟ್ ಫೋನ್ ಮಾಡೋದು, ಇಂಜಿನಿಯರ್ ಕಾಂಟ್ಯಾಕ್ಟ್ ಆದರು, ಇಂಜಿನಿಯರ್ಲಿಂದ ಅವರು ಬಿಲ್ಡಿಂಗ್ ಕೊಡ್ತಾ ಇದ್ದಾರೆ, ಆ ಕೆಲಸ ಮಾಡ್ತದೆ ಅಂತಂದ್ರೆ. ಈಗ ತಾವು ಸ್ವಂತ ದೊಡ್ಡ ದೊಡ್ಡ ಮನೆಗಳನ್ನ ಬಿಲ್ಡಿಂಗ್ ಗಳನ್ನ ಕಟ್ಟಿರ್ತಾರೆ, ಆ ವೈರಿಂಗ್ ಕೂಡ ಮಾಡ್ತೀರಿ? ಟೋಟಲ್ ಅಪಾರ್ಟ್ಮೆಂಟ್ ನಡೆದಿವೆ ಸರ್. ನಾನು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಮಾಡ್ತಾ ಇದ್ದೇನೆ ಸರ್. ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಜೊತೆಗೆ ತಾವು ಬೇರೆ ಬೇರೆ ಕೆಲಸ ಏನ್ ಮಾಡ್ತೀರಿ? ಸೀಟೆಗೆ ಸಣ್ಣ ಪುಟ್ಟ ಎಲೆಕ್ಟ್ರಾನಿಕ್ ಕೆಲಸಗಳು ಇದೆಲ್ಲ, ಗೀಜರ್ ರಿಪೇರಿ, ಫ್ಯಾನ್ ರಿಪೇರಿ, ಟ್ಯೂಬ್ಲೈಟ್ ಫ್ಯಾನ್, ಅವು ಎಲ್ಲ ಸಣ್ಣ ಪುಟ್ಟ ಎಲೆಕ್ಟ್ರಿಕಲ್ ಐಟಮ್ ಏನ್ ಬಂದಾಗಿರ್ತಾವ ಸರ್, ಅದು ಬಂದದ ಅಂತ ಹೇಳಿದ್ರೆ ನೋಡಿದ್ವಿ. ನಮ್ಮ ಕಲೆ ಆಗದ ಕೆಲಸ ನಾವು ಮಾಡಿದ್ವಿ ನೋಡ್ರಿ. ಮತ್ತೆ ಇಷ್ಟೆಲ್ಲ ಸೀಟಾಗಿ ಇದ್ಕೊಂಡು ಮಾಡ್ಬೇಕಾಗ್ತದೆ, ಮತ್ತೆ ನೀವು ಮರ್ಚಡಿಂದ ರಾಯಚೂರಿಗೆ ಹೋಗೋ ಬರೋ ಮಾಡ್ತೀರಾ ಹೆಂಗ್ ಸಂಸಾರ? ಸರ್, ಅದೇ 12 ಕಿಲೋಮೀಟರ್ ಇದೆ ಸರ್, ಭಾಳ ದೂರ ಇಲ್ಲ. ಅಪ್ ಅಂಡ್ ಡೌನ್ ಟೋಟಲ್ ನಮ್ಮ ಊರವರೆಲ್ಲರೂ ಅಪ್ ಅಂಡ್ ಡೌನೇ ಮಾಡ್ತಿದ್ದೆ ಸರ್. ಅಂದ್ರೆ ಮುಂಜಾನೆ ಬಂದ್ಬಿಡ್ತೀರಿ, ಮತ್ತೆ ಕೆಲಸದ ಮುಗಿಸ್ಕೊಂಡು ಮತ್ತೆ ಊರಿಗೆ ಹೋಗ್ತೀರಿ? ಊರಿಗೆ ಹೋಗ್ತೀನಿ. ಲೋಕಲ್ದಲ್ಲಿ ಮನೇನೂ ಮಾಡಿದ್ದೀನಿ, ಆದ್ರೆ ಇಲ್ಲಿ ಇರ್ಬೋದು. ಅಲ್ಲಿಂದ ಇಲ್ಲಿಂದ ತಿರುಗುತ್ತದೆ, ಹೊಲ ಇದೆಲ್ಲ ಸರ್ ಹೋಗ್ಬೇಕಾಗ್ತದೆ. ನೋಡ್ರಿ ಖಾದರ್ ಭಾಷೆ ಅವರೇ, ಈಗ 5 ಎಕರೆ ತಂದೆಯವ್ರ ಕೈ ಮೇಲೆ 7 ಎಕರೆ ಕೃಷಿ ಭೂಮಿಯನ್ನ ಖರೀದಿ ಮಾಡಿದ್ರಿ, ಒಟ್ಟು 12 ಎಕರೆ ತಮ್ಮದು ಅದ. ಇವುಗಳನ್ನ ಹೆಂಗ್ ಮಾಡ್ತೀರಿ ಒಕ್ಕಲ್ತನ? ಇದು ಸರ್, ಒಂದು ಟ್ರ್ಯಾಕ್ಟರ್ ತೊಗೊಂಡೀನಿ, ಯಾರಿಗಾನ ಡ್ರೈವರ್ಗೆ ಹೇಳ್ತೀನಿ, ಹೋಗಿ ಮಾಡಿ ಬರ್ತಾನೆ. ಮತ್ತೆ ನಾನು ಸಂಡೆ ದಿವಸ ಇರ್ತೀನಿ, ಇದ್ದಾಗ ಏನು ಕೆಲಸ ಅದು ಅದು ಮಾಡ್ಕೊಂತೀನಿ ಸರ್. ಪ್ರತಿ ವರ್ಷ ಏನೇನು ಹಾಕ್ತೀರಿ ಬೆಳೆ? ಅದೇ ನಾವು ಈಗ ಅಂತ ಮೊದಲು ತೊಗರಿ ಹಾಕ್ತಿದ್ವಿ, ಸನ್ಫ್ಲವರ್ ಹಾಕ್ತಿದ್ವಿ. ಸನ್ಫ್ಲವರ್ ಬರೋಲ್ಲ ಸರ್, ಈಗ ಬರೀ ಜಾಸ್ತಿ ಹತ್ತಿ ಮೇಲೆ ನಡೆದ ಸರ್. ತೊಗರಿ ಹಾಕ್ತೀರಿ? ತೊಗರಿ ಹಾಕ್ತೀವಿ ಸರ್. ಹೋದ ವರ್ಷ ತೊಗರಿ ಹಾಕಿದ್ದೆ. 12 ಎಕರೆ ಕೂಡ ಈಗ ಹತ್ತಿ ಹಾಕಿರಿ ನೀವು ವರ್ಷ? ಹತ್ತಿನೇ ಹಾಕಿದ್ದೀನಿ, ಟೋಟಲ್ ಹತ್ತಿ ಹಾಕಿನಿ. 2 ಎಕರೆ ಇದು ಇದಿಟ್ಟೀನಿ ಸರ್, ಭತ್ತ ಇಟ್ಟಿನಿ 2 ಎಕರೆ. ಗದ್ದಿನೆಲ್ಲ ಹೊಟ್ಟೆಗೆ ಬೇಕು, ಅಕ್ಕಿ ಬೇಕು. 10 ಎಕರೆ ಅದಾಕಿನಿ, 2 ಎಕರೆ ಅಕ್ಕಿ ಹಾಕಿನಿ. ಅಂದ್ರೆ ಟ್ರ್ಯಾಕ್ಟರ್ ಯಾರಿಗೆ ಡ್ರೈವರ್ ತೊಗೊಂತಿದ್ದೀನಿ, ನಮ್ಮ ಹುಡುಗರು ಟೈಮ್ ಖಾಲಿ ಇದ್ದಾಗ ಹುಡುಗರು ನಡೆ ಸರ, ಹಂಗೆ ನಡೆಸಿದ್ರಿ. ಅಂದರೆ ಟ್ರ್ಯಾಕ್ಟ್ರಿ ನಿಮಗೆ 12 ಎಕರೆಗೆ ಬೇಕಾಗ್ತದ? ಈಗ ಬೇಕಾಗಿದ್ದಿಲ್ಲ ಸರ್, ಸ್ವಲ್ಪ ಇರೋದು ಅಷ್ಟಿಗೇನಿಲ್ಲ, ನಾವು ಅಷ್ಟೇ ಕೆಲಸ ಮಾಡೋಕ್ಕಿಂತ ಮನೇಲಿ ಇಟ್ಟುಬಿಡ್ತೀನಿ ಸರ್. ಮತ್ತೆ ಎತ್ತುಗಳು ಕಟ್ಕೊಳ್ಬೇಕು ಮತ್ತೆ ಬೇರೆ ಬಾಡಿಗೆ ತರ? ಮೊದಲು ಎತ್ತು ಇದ್ದು ಈಗ ಆಗೋದೆಲ್ಲ ಕೆಲಸ ಜಿತಗರ ಇದ್ದ ಎತ್ತು ಇದ್ದು ಎಲ್ಲ ಇದ್ದು, ಅವಾಗ ಎಲ್ಲ ನಾವು ಅಣ್ಣ ತಮ್ಮರೆಲ್ಲರು ಒಂದಲ್ಲಿದ್ದೀವಿ. ಈಗ ಅಪ್ಪನವ್ರು ಯಾರ್ದವ್ರು ಮಾಡಿದ್ಮೇಲೆ ಅದು ಎತ್ತಿಗೆ ಸಂಭಾಳಿಸೋರು ಯಾರಿದ್ದಿಲ್ಲ, ಮಾರಿಬಿಟ್ಟು ಅದು. ಈಗ ನಾನು ಸ್ವಲ್ಪ ದಿವಸ ಕಿರಾಯ ಮಾಡಿಸಿದೆ, ಆಮೇಲೆ ಈಗ ಟ್ರ್ಯಾಕ್ಟರ್ ತೊಗೊಂಡಿನಿ. ನೋಡ್ರಿ, ಮತ್ತೆ ಈಗ ಒಕ್ಕಲ್ತನ ಮತ್ತೆ ನಿಮ್ದು ಮೆಕ್ಯಾನಿಕ್ ಕೆಲಸ ಎಲೆಕ್ಟ್ರಾನಿಕ್ ಕೆಲಸ ಎರಡು ಕಡೆ ನೋಡ್ಕೋಬೇಕಪ್ಪ ಅಂತಂದ್ರೆ ಮತ್ತೆ ಭಾಳ ಕಷ್ಟ ಆಗ್ತದ. ಆತಾದ್ರೆ ಮತ್ತೆ ಏನ್ ಮಾಡ್ಬೇಕು? ಮಾಡ್ಬೇಕಲ್ಲ, ನಮ್ಮ ಹುಡುಗರು ಮಾಡೋದಿಲ್ಲ, ಅವು ಅಲ್ಲಿ ಅವ್ರಿಗೆ ನಾಲೆಜ್ ಇಲ್ಲ ಅದ್ರ ಬಗ್ಗೆ, ಹುಡುಗರು ಹೋಗೋದಿಲ್ಲ, ನಾನೇ ಹೋಗ್ಬೇಕಾಗ್ತದ್ರಿ. ಅಂದ್ರೆ ಈಗ ಲೇಬರು ಬೇಕಾ? ಹಾ, ಲೇಬರ್ ಬೇಕಾತಾರ, ಎಲ್ಲ ಲೋಕಲ್ದಲ್ಲಿ ಸಿಗ್ತಾರೆ ಲೇಬರ್. ಅಂದ್ರೆ ಗೊಬ್ಬರ ಹಾಕೋದು, ಎಣ್ಣೆ ಹಾಕೋದು ಮತ್ತೆ ಇವೆಲ್ಲ ಅಲ್ಲಿ ಕೆಲಸ ಇದ್ದಾಗ ಮತ್ತೆ ಇಲ್ಲಿ ಸಿಟಿಗೆ ಬರಲ್ಲ ನೀವು? ಸಿಟಿ ಬರ್ತಿದ್ದೀನಿ, ಯಾರಿಗೆ ನಚ್ಚಿ ಬರ್ತಿದ್ದೀನಿ ಸರ್. ಓಸಲ್ ಎಷ್ಟಾತ್ರಿ ನಿಮ್ದು 12 ಎಕರೆ ಭೂಮಿ ಒಳಗೆ ಏನೇನು ಹಾಕಿದ್ರಿ? ಹತ್ತಿನೇ ಹಾಕಿದ್ರಿ ಸರ್, ನಂದು ಓಸರ್ ನಾನು ಫೇಲ್ ಆಯ್ತು. ನಾನು ಲೇಟ್ ಹಾಕಿ ಹುಡುಗನ ಲಗ್ನ ಇತ್ತು, ಅದ್ರ ಲಗ್ನದಾಗ ನಾನು ಲೇಟ್ ಆಗಿ 2 ತಿಂಗಳ ಲೇಟ್ ಆದೆ. ಹಾಕಿದ್ಮೇಲೆ 1 ತಿಂಗಳ ಮೇಲೆ ಮಳೆ ಬಂತು, 2 ತಿಂಗಳ ಆಯ್ತು, ಅದ್ರ ಸೊಲಗೆ ನಂದು ಕಡಿಮೆ ಬಂತು. ಅಂದ್ರೆ ನಿಮ್ಗೆ ಮಳೆ ಕೈ ಕೊಡ್ತು? ಮಳೆ ಕೈ ಕೊಡ್ತು, ನಮ್ದು ಟೈಮ್ಗೆ ಮೇಂಟೈನ್ ಆಗಿಲ್ಲ. ನಾ ಫಸ್ಟ್ ಮಳೆ ಬಂದವ್ರದ್ದು 12-13 ಎಕರೆ ಅವ್ರು ಬಂತು ಸರ್, ನಮ್ಮ 4 ಎಕರೆ ಬಂತು, 4 ಕ್ವಿಂಟಲ್ ಬಂತು ಸರ್. 1 ಎಕರೆಗೆ 12-13 ಕ್ವಿಂಟಲ್ ತೆಗೆದ್ರೆ ಮಂದಿ, ಅದು ನಮ್ದು ಫೇಲ್ ಆಸೊಲಾಗ ನಾ ಎಕರೆಗೆ 4 ಕ್ವಿಂಟಲ್ ಬಂತು ಸರ್. ಎಕರೆಗೆ 8-10 ಅಂತರೂ ನಾರ್ಮಲ್ ಬರೇ ಬರ್ತಾವೆ ಸರ್. ನೋಡ್ರಿ, ಈಗ ನಿಮ್ದು 7 ಎಕರೆ ಕೃಷಿ ಭೂಮಿ ಖರೀದಿ ಮಾಡಕ್ಕೆ ನಿಮ್ಗೆ ಈ ಎಲೆಕ್ಟ್ರಾನಿಕ್ ಕೆಲಸನೇ ನಿಮ್ಗೆ ಆಸರೆ ಆಗದ. ಯಾವುದು ಕೃಷಿ ಮತ್ತೆ ಈ ದಂಧಾ ಮಾಡೋದು ಯಾವ್ದ್ರಲ್ಲಿ ಚಲೋ ಐತಿ, ಯಾವುದು ಉತ್ತಮ ಅನ್ಸತ್ತೆ ನಿಮ್ಗೆ? ನಮ್ಗೆ ಎಲೆಕ್ಟ್ರಿಕಲ್ಲೇ ನಾನು ಇದರಲ್ಲೇ ಫಾಯ್ದಾ ಇದೆ ಸರ್. ನಮ್ಗೆ ಅದು ಆದ ಮಾಡಬೇಕು ಮಾಡ್ಬೇಕು ಸರ್, ಲಕ್ಕಿ ಸರ್. ಈಗ 4 ವರ್ಷ ಮೊದಲು ನನಗೆ ಫಾಯ್ದಾ ಆಗಿತ್ತು, 4 ವರ್ಷದಿಂದ ಲಾಸ್ ನಾಗಿನಿ ಸರ್. ಈ ಕೃಷಿ ಅಷ್ಟು ಲಾಭ ಅನಿಸ್ತಿಲ್ಲ? ಅನಿಸಿಲ್ಲ ಸರ್. ಒಳ್ಳೆ ಖರ್ಚು ಹಾಕದಾಗದ 4 ವರ್ಷದಿಂದ 4 ವರ್ಷದಿಂದ ಜಬರ್ದಸ್ತ್ ಫಾಯ್ದಾ ಆಗಿತ್ತು, ಇಲ್ಲ ಅನ್ನಕ್ಕಿಲ್ಲ. ಆಮೇಲೆ 4 ವರ್ಷದಿಂದ ನನ್ಗೆ ಸೂಟಬಲ್ ಆಗವಲ್ದು. ನೀರಾವರಿ ಏನಾರ ಬೋರ್ ಏನು? ನೀರಾವರಿ ಬೋರ್ ಏನಿಲ್ಲ, ನೀರಾವರಿ ಅದು 2 ಎಕರೆ ಐತೆ ಸರ್. ನೀರಾವರಿಗೆ ಏನಾಗ್ತೀರಿ? ಅದೇ ಇದು ಭತ್ತ. ಭತ್ತ ಹಾಕ್ತೀರಿ? ನೀರಾವರಿಗೆ ಭತ್ತ ಮತ್ತು ಹೊರಹೊಲಕ್ಕೆ ಹತ್ತಿ ಹಾಕಿ. ಹತ್ತಿ ಏನ್ರಿ ಮತ್ತೆ ಕಾಳು ಇಡೋದು ಮತ್ತೆ ಈಗ ಸೀಸನ್ ಇದ್ದಾಗ ಗೊಬ್ಬರ ಹಾಕ್ಬೇಕು, ಹೊಲ ಹಸನ್ ಮಾಡ್ಬೇಕು, ಅವಾಗ ನಿಮ್ಮತ್ ನೀವು ಹೆಂಗೆ ಅಲ್ಲಿ ಆ ಕಡೆ ಇದ್ದು ಬಿಡ್ತೀರಿ ಊರಾಗ? ಇದೆ ಅಪ್ ಆ್ಯಂಡ್ ಡೌನ್ ಸರ್. ರಾತ್ರಿಗೆ ಹೋಗ್ತಿದ್ದೀನಿ, ಮುಂಜಾನೆ ಡ್ರೈವರ್ಗೆ ಹಚ್ಚಿ ಹೇಳಿ ಬರ್ತೀನಿ, ಅವನು ಹೊಡ್ಕಂತಾನೆ ಮತ್ತೆ ದಿನದಲ್ಲಿ ಇಲ್ಲಿ ಕೆಲಸ ಮತ್ತೆ ರಾತ್ರಿಗೆ ಊರಿಗೆ ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ. ಅವಾಗ ಹುಳ ರೋಗ ಬಂತು ಕಸ ಬಂತು ಕಡ್ಡಿ ಬಂತು ಅಂದ್ರೆ ಒಂದ್ಸಲ ಹೋಗ್ತೀರಿ ದಿನ ಹೊಲಕ್ಕೆ ನೋಡಿ ಬರ್ತೀರಾ? ಏನು ವಾರಕ್ಕೊಂದ್ಸಲ? ವಾರಕ್ಕೊಂದ್ಸಲ ಜಾಸ್ತಿ, ಏನಂತ ಎಮರ್ಜೆನ್ಸಿ ಇದ್ರೆ ಹೋಗಿ ಬರ್ತೀನಿ, ವಾರಕ್ಕೊಂದ್ಸಲ ಹೋಗಿ ಬರೋದು, ಸಂಡೇನೆ ಹೋಗಿ ಬರೋದು. ಉದಾಹರಣೆಗೆ ತಾವು ಈಗ ಎಲೆಕ್ಟ್ರಾನಿಕ್ ಕೆಲಸ ಮಾಡ್ತೀರಿ, ರಾಯಚೂರಿಗೆ ಬಂದು ಹೋಗ್ತೀರಿ ಊರಿಂದ ಮರ್ಚೆಟ್ಟಿಂದ, ಅಂದಾಜಾಗಿ ತಿಂಗಳಿಗೆ ಎಷ್ಟು ಮಾಡ್ತೀರಿ? ತಿಂಗಳಿಗೆ ಅದು ಇನ್ಕಮ್ ತು ಎವರೇಜ್ ಹಾಕಿಲ್ಲ ಸರ್, ಅದು ತೆಗೋದು ಆಗೋದು ಅದು ಲೆಕ್ಕ ಏನು ಮಾಡಿಲ್ಲ ಸರ್. ಅಂದ್ರೆ ನಿಮಗೆ ಅಲ್ಲಿ ಹೊಲಕ್ಕೆ ಹಾಕೋದು ಖರ್ಚು, ಇದ್ರ ಮೇಲೆ ಈಗ ಸಾಲ ಮಾಡೋದು ಮತ್ತೆ ಅಲ್ಲಿ ಮನೆಗೆ ರೊಕ್ಕ ಹಾಕೋದು ಅವಶ್ಯಕತೆ ಇಲ್ಲ? ಏನಿಲ್ಲ, ಇದೇ ತಗೋದು ಅಲ್ಲಿ ಹಾಕೋದು ಅಲ್ಲಿ ತಗೋದು ಇಲ್ಲಿ ಹಾಕೋದು ಇದೇ ಇದೇ ಟರ್ನ್ ಅವರ್ ನಡೆದ ಮೇಲೆ ಖರ್ಚಿಗೆ ಎಲ್ಲ ಕುಟುಂಬ ನಡೀತದ, ಸಂತೆ ನಡೀತದ, ಹೊಲ ಗೊಬ್ಬರ ಎಣ್ಣೆ ಲೇಬರು ಇದರಲ್ಲಿ ಏನಿಲ್ಲ, ಹಂಗೇನೆ ಖರೀದಿ ಮಾಡಿಲ್ಲ, ಇದ್ರ ಮೇಲೆ ನಡೆಯುತ್ತೆ ಸರ್. ಇದೇ ತಗೋಬೇಕು ಅಲ್ಲಿ ಅಟ್ಟ ಈ ಕಡೆ ದಕ್ಕಡ ಆ ಕಡೆ ದಕ್ಕಡೆ ಮಾಡೋದು ಇದೇ ನಡೆದ ಸರ್. ನೋಡ್ರಿ, 7 ಎಕರೆ ಕೃಷಿ ಭೂಮಿ ಖರೀದಿ ಆಯ್ತು, ಅವಾಗ ಎಷ್ಟಿತ್ತು ರೇಟ್ ನಿಮ್ಗೆ? ಮೊದಲು 5 ತಗೊಂಡೆ, ಆಮೇಲೆ 6 ತಗೊಂಡೆ, ಈಗ ಮೊನ್ನೆ ತಗೊಂಡಿದ್ದು ಒಂದು 670 7 ತಗೊಂಡು 7 ಲಕ್ಷ ತಗೊಂಡು 7 ಲಕ್ಷ 6 ಲಕ್ಷ ತಗೊಂಡ್ರಿ. ಹ್ಮ್, ಸಸ್ತ ಸಿಕ್ಕದ ನಿಮ್ಗೆ? ಈಗ ಡಿಮ್ಯಾಂಡ್ ಆಗ್ಬಿಟ್ಟದ, ಈಗ ಈಗ ಫುಲ್ ಡಿಮ್ಯಾಂಡ್ ಆಗ್ಬಿಟ್ಟದ. ಯಾಕಂದ್ರೆ 6 ಲಕ್ಷಕ್ಕೆ ಒಂದು ಫ್ಲಾಟ್ ಸಿಗಂಗಿಲ್ಲ. ಹ್ಮ್, ಸಿಗೋದಿಲ್ಲ, ಅವಾಗ ಸಿಕ್ಕಿತ್ತು ಈಗ ಸಿಗೋದಿಲ್ಲ. ಮಕ್ಕಳು ಎಷ್ಟು ಜನ? 5 ಜನ ಮಕ್ಕಳು. ಏನೇನು ಮಾಡ್ತಾರೆ ಮಕ್ಕಳು? ಒಬ್ಬಕ್ಕೆ ಹೆಣ್ಮಕ್ಳು, 4 ಗಂಡು ಮಕ್ಕಳು. ಮಕ್ಕಳನ್ನ ಏನಾದರೂ ಉದ್ಯೋಗ ಅವರಿಗೆ ಕೆಲಸ ಗೆಲಸ ಶಿಕ್ಷಣ ಕೊಡಿಸಿರಿ? ಶಿಕ್ಷಣ ಎಲ್ಲರೂ ಓದ್ಕೊಂಡ್ರೆ ಇನ್ನು ಸಣ್ಣವನು ಓದಕ್ಕದನ್ನ, ಒಬ್ಬರು PF ಆಫೀಸ್ನಾಗ ಟೆಂಪರರಿ ಮಾಡಕತ್ತದನ, ಇಬ್ಬರು ಎಲೆಕ್ಟ್ರಿಷಿಯನ್ ನನ್ನ ಸಂಗಡ ಮಾಡಕತ್ತಾರ. ಉದ್ಯೋಗ ತಮ್ಮ ಕೈ ಮೇಲೆ, ಅವರು ಎಲ್ಲ ಉದ್ಯೋಗ ತಮ್ಮ ಕೈ ಮೇಲೆ ಕಾಲ ಮೇಲೆ ಕೆಲಸ, ಅವ್ರಿಗೆ ಒಂದು ದಾರಿ ಹುಡ್ಕೊಟ್ರಿ. ಹುಡ್ಕೊಂಡು ಅವ್ರು ಕೆಲಸ ಮಾಡಕತ್ತಾರ, ಇದೇ ಟೆಂಪರರಿ ನಮ್ದು ಎಲೆಕ್ಟ್ರಿಕಲ್ ವರ್ಕ್ ಇದೇ ಮಾಡಕತ್ತಾರ ಸರ್. ನನ್ನ ಹಂಗಾನ ಇದೇ ಮಾಡಕತ್ತಾರ ಸರ್. ಮಕ್ಕಳು ಏನು ಕೃಷಿ ಕಡೆ ಏನು ಹೊಲ ಕಡೆ ಹೋಗ್ತಾರ? ಅವ್ರು ಹೋಗೋದಿಲ್ಲ ಸರ್. ಒಬ್ಬ ದೊಡ್ಡವನು ಹೋಗ್ತಾನ, ಅವ್ನು ಮತ್ತೊಂದು ಮನ್ಸು ಬಂದಿರೋತಾನ, ಇಲ್ಲಾಂದ್ರೆ ಹೋಗೋದಿಲ್ಲ. ಹೋಗೋದಿಲ್ಲ. ಏ ಹೋಗಪ್ಪ, ನಾ ಇಲ್ಲ ನನ್ನ ಕೆಲಸ ಅದ, ನಾ ಮತ್ತೆ ನೀವು ಹೋಗುವ ಅಂತ ಹೇಳ್ತಾರೆ. ಮತ್ತೇನಾದ್ರೂ ಇನ್ನೂ ಏನಾದರೂ ಸಿಕ್ಕರೆ ಹೊಲ ಖರೀದಿ ಮಾಡ್ಬೇಕಂತ ಏನಾದ್ರು ತಲೆ ಯೋಚನೆ? ಸಿಕ್ಕರೆ ಖರೀದಿ ಮಾಡ್ಬೇಕಂತ ಸರ್, ಈಗ ಅಷ್ಟು ಇಲ್ಲ, ಹುಡುಗನ ಲಗ್ನ ಮಾಡಿದೆ, ಅದು ಏನು ಬಜೆಟ್ ಇಲ್ಲ, ಜೀರೋ ಆಗಿನ ಈಗ. ಮುಂದೆ ಏನಾನು ಬೆಳೆ ಕೊಟ್ಟರೆ ಮುಂದೆ ನೋಡ್ರಿ. ಖಾದರ್ ಭಾಷೆ ಅವರೇ, ಒಂದು ಉದಾಹರಣೆ ಹೇಳ್ತೀನಿ. ನಮ್ಮ ಕುರುಡಿ ಇಲ್ಲಿ ಒಬ್ಬ ರೈತ, ನಿಮ್ಮ ಹಾಗೇನೆ ಮೋಟರ್ ರಿಮೈಂಡ್ ಮಾಡೋನು. ನಾನು ಗೂಗಲ್ ಅಲ್ಲಿ ಮೋಟರ್ ರಿಪೇರಿಯನ್ನ ಮಾಡಿ ಅದರಲ್ಲಿ 15 ಎಕರೆ ಭೂಮಿಯನ್ನ ಖರೀದಿ ಮಾಡಿದ, ಅದೊಂದು ಉದಾಹರಣೆ. ನೀವುಗಳು ಕೂಡ ನಮಗೆ ಒಂದು ಎರಡನೇ ಉದಾಹರಣೆ ತಾವು. ಯಾಕಂತಂದ್ರೆ ಎಲೆಕ್ಟ್ರಿಕಲ್ ಕೆಲಸ ಮಾಡಿ ರಾಯಚೂರಲ್ಲಿ ಮನೆಗಳನ್ನ ಕಾಂಟ್ರಾಕ್ಟ್ಗಳನ್ನ ಹಿಡ್ಕೊಂಡು ಕರೆಂಟ್ ಕೆಲಸ ಮಾಡಿ 7 ಎಕರೆ ಭೂಮಿಯನ್ನ ಖರೀದಿ ಮಾಡೋದು ಸಾಮಾನ್ಯ ಕೆಲಸ ಅಲ್ಲ. ಅದು ಮಕ್ಕಳನ್ನ ಎಜುಕೇಶನ್ ಕೊಡಿಸಿ, ಸಂಸಾರ ನಡೆಸಿಕೊಂಡು, ಬಾಳಿ ಇದ್ಕೊಂಡು, ಬಾಡಿಗೆ ಮಾಡಿಕೊಂಡು, ಹೇಗೆ ನಿಮಗೆಲ್ಲ ಸಾಧ್ಯ ಆಯ್ತಾ? ಹೇಗೆ ಮನೆಯಲ್ಲಿ ಹೇಗೆ ಸಹಕಾರ ಇತ್ತ? ಸಹಕಾರ ಏನಿಲ್ಲ ಸರ್, ಟೋಟಲ್ ಇದೇ ಇದೇ ಕೆಲಸದ ಮೇಲೆ ನಮ್ದು ಡಿಪೆಂಡ್. ದಿವಸ ಮುಂಜಾನೆ ಎದ್ದೇ ಅಂದ್ರೆ ಒಂದ್ ದಿವಸ ಕೂಡ ತಾವು ರೆಸ್ಟ್ ಬೇಕಪ್ಪ ಇವತ್ತು ಅಂತಿಲ್ಲ. ರಾತ್ರಿನೂ ನಮ್ಗೆ ಕಂಪ್ಲೇಂಟ್ ಸರ್, ಎಲ್ಲ ದವಾಖಾನೆಗೆ ಮೇಂಟೈನ್ ಮಾಡ್ತೇನೆ ಸರ್. ರಾತ್ರಿಗೂ ಊರಾಗಿದ್ರು ಊರ್ಲಿಂದ ಬರ್ಬೇಕು. ಈ ಬಾರಪ್ಪ ಅರ್ಜೆಂಟ್ ಅಂತಂದಾಗ ಮತ್ತೆ ಬಿಟ್ಟು ಹೋಗ್ಬೇಕು. ಮೇಂಟೈನ್ ಇದೆ ಹಾಸ್ಪಿಟಲ್, ಮೇಂಟೆನೆನ್ಸ್ ಇದೆ ಸರ್. ಯಾವ ಟೈಮಿಗೂ ಕರೆದ್ರೆ ಬರ್ಬೇಕು ಅವು. ಹೌದು, ಅಂದ್ರೆ ಇವು ಗೀಸರ್ ಕುಡಿಸೋ, ಫ್ರಿಡ್ಜ್ ಏನೋ ಕರೆಂಟ್ ಸಮಸ್ಯೆ ಆಯ್ತು, ರಾತ್ರಿ ಕರೆಂಟ್ ಹೋಯ್ತು ಅಂತ ಹೇಳಿದ್ರೆ ಹಾಸ್ಪಿಟಲ್ಗೆ ನಾನು ಊರಾಗಿದ್ರು ಊರ್ಲಿಂದ ಬರ್ಬೇಕು. ಇಲ್ಲಾಂದ್ರೆ ಆಂಬ್ಯುಲೆನ್ಸ್ ಕಳಿಸ್ತಾರೆ ಸರ್ ದವಾಖಾನವ್ರು ಮನೆಗೆ. ಮನೆಗೆ ಮತ್ತೆ ಕರೆಂಟ್ ಬೇಕು. ಬೇಕು ಅವ್ರಿಗೆ. ಹೌದು, ಮನೆ ಕಂಪ್ಲೇಂಟ್ಗಳು ಊರಾಗ ಸಿಟಿಯಾಗ ಬಂದು ಇವತ್ತು ಕರೆಂಟ್ ಹೋಗ್ಬಿಟ್ಟದಪ್ಪ, ನಮ್ಮ ವೈರ್ ಸುಟ್ಟು ಬಿಟ್ಟದಪ್ಪ ಅಂತಂದ್ರೆ ಮತ್ತೆ ನಿಮಗೆ ಫೋನ್ ಬರ್ತಾವೆ ಜನ. ಊರಾಗ ಮಾಡೋದಿಲ್ಲ ಸರ್, ನಮ್ದು ಇಲ್ಲಿದೇ ಸಾಕಾಗಿರ್ತದೆ. ರಾಯಚೂರಿಗೆ ಕಾಂಟ್ಯಾಕ್ಟ್ ಜಾಸ್ತಿ, ಇಲ್ಲೇ ಸಾಕಾಗಿರ್ತದೆ. ಮತ್ತೆ ಊರಾಗ ಏನು ಮಾಡೋದಿಲ್ಲ. ನಮ್ಮ ಹುಡುಗರ ಕೆಲಸ, ಕೈಯಲ್ಲಿ ಕೆಲಸ ಮಾಡೋರು ಹುಡುಗರಿಗೆ ಮಾಡಿಸ್ತಿದ್ದೇನೆ ನೋಡ್ರಿ. ಓದ್ಕೊಂಡು ಬಹಳಷ್ಟು ಓದ್ಕೊಂಡು ನೌಕರಿ ಇಲ್ಲಪ್ಪ ಅಂತೇಳಿ ನಮ್ಮಂದಿ ಬೆಂಗಳೂರು, ಪೂನಾ, ಗೋವಾ ಕಡೆ ಹೋಗ್ತಾರೆ. ಇಂತಹ ಸ್ಕಿಲ್, ಕೌಶಲ್ಯ ಅಂತಂದ್ರೆ ನಮಗೆ ಇವತ್ತು ಓದಿ ITI ಮಾಡಿ ಡಿಪ್ಲೊಮಾ ಮಾಡಿ ಒಂದು ಕೌಶಲ್ಯ ಕಲ್ಕೊಂಡು ನಾವು ಹೊರಗೆ ಹೋದೇವಪ್ಪ ಅಂತಂದ್ರೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು. ಅಂಥದ್ದು ಶಿಕ್ಷಣ ಬೇಕು. ಇದೇ ನಮ್ದು ಕಾಲ ಮೇಲೆ ನಿಂತಂಗ ಸರ್. ನಮ್ಗೆ ಸ್ವಂತ ಉದ್ಯೋಗ, ನಮ್ ಸ್ವಂತ ಉದ್ಯೋಗ, ನಮ್ ಮನ್ಸು ಬಂದ್ರೆ ಮಾಡಬಹುದು, ಇಲ್ಲಾಂದ್ರೆ ಇಲ್ಲ. ಇವತ್ತು ರೆಸ್ಟ್ ಬೇಕಪ್ಪ ಅಂತ ಹೇಳಿದ್ರೆ ನಾವು ಬರಲಪ್ಪ ಅಂತ ಹೇಳ್ಬೋದು. ಅದು ಸರ್ಕಾರಿ ನೌಕರಿ ಇದ್ರೆ, ನೌಕರಿ ಇದ್ರೆ ಆಟ 1000 ಬೇತಾರ್ರಿ ಹೋಗ್ಬೇಕಂತ. ಮತ್ತೆ ಮೊದಲೆಲ್ಲ ಎತ್ತುಗಳಿದ್ವು ನಿಮ್ ತಂದ್ರ ಕಾಲ ಮೇಲೆ? ನಮ್ ತಂದೆ ಕಾಲ ಮೇಲೆ ಎತ್ತುಗಳಿದ್ವು. ಅವಾಗ ನಾವು ಗೊಳೆ ಮಾಡ್ತಿದ್ವು, ಅಣ್ಣವ್ರು ಮಾಡ್ತಿದ್ರು. ಈಗ ಯಾರ್ದವ್ರು ಬೇರೆ ಆದ್ಮೇಲೆ ಅದು ಎತ್ತಿಗೆ ಯಾರು ಸಾಕೋಬರಲ್ದಂಗಾಯ್ತು. ನನ್ನ ಕಡೆ ತಗೊಂಡೆ ನಾನು, ಒಂದು 4-5 ವರ್ಷ ನಡೆಸಿದೆ. ಆಮೇಲೆ ನನಗೂ ಎತ್ತಿಗೆ ಮೇಂಟೈನ್ ಮಾಡ್ಲಿಕ್ಕೆ ಆಗಲಿಲ್ಲ. ಅಂದರೆ ನಾನು ಇಲ್ಲಿರ್ತೀನಿ, ಅದಕ್ಕೆ ಡೈಲಿ ನೋಡ್ಬೇಕಾದ ಜಿತಗಾರ ಇಟ್ಟಿದ್ದೆ, ಆದ್ರೂ ಅದು ಮೇಂಟೈನ್ ಆಗಿಲ್ಲ. ಅವ್ನು ಜಿತಗಾರಿಗೆ ನೀನೇ ತೊಗೊಂಡ್ಬಿಡು ಅಂತ ಅವನಿಗೆ ಕೊಟ್ಬಿಟ್ಟೆ. ಎತ್ತು ಬಂಡಿ ಗಿಂಡಿ ಎಲ್ಲ ಟೋಟಲ್ ಅವನಿಗೆ ಕೊಟ್ಬಿಟ್ಟೆ ಅವನಿಂದ ಕಿರಾಯ ಮಾಡಿಸಿದೆ. ಈಗ ಮತ್ತೆ ಟ್ರ್ಯಾಕ್ಟರ್ ತೊಗೊಂಡೀನಿ. ಚಲೋ ಆಯ್ತು ಬಿಡ್ರಿ. ಟ್ರ್ಯಾಕ್ಟರ್ ಹೊಸದಾ ಏನು? ಸೆಕೆಂಡ್ ಹ್ಯಾಂಡ್ ತಗೊಂಡು? ಇಲ್ಲ, ಸೆಕೆಂಡ್ ಹ್ಯಾಂಡ್ ತೊಗೊಂಡಿದ್ದು ಸರ್. ಯಾವುದು ಟ್ರ್ಯಾಕ್ಟರ್? ಇದು ಫಾರ್ಗುಸನ್. ಫಾರ್ಗುಸನ್, ಮೆಸ್ಸಿ ಫಾರ್ಗುಸನ್. ಮೆಸ್ಸಿ ಫಾರ್ಗುಸನ್. ಅಂದ್ರೆ ಬಾಡಿಗೆ ಗಿಡಿಗೆ ಹೋಗಿಲ್ಲ ಟ್ರ್ಯಾಕ್ಟರ್? ಇಲ್ಲ, ನಮ್ಮ ಮನೆಗಷ್ಟೇ ಸರ್. ಮನೆಗಷ್ಟೇ? ಮನೆಗಷ್ಟೇ ಎತ್ತಿದ್ದಂಗೆ ನನಗೆ. ಎತ್ತಿನ ಯಾವ ಥರ ಎತ್ತಿದ್ದು ಅಷ್ಟು ಆ ಥರ ಎಲ್ಲಿಂದ ಇಟ್ಕೊಂಡು ನಾನು. ಮನೆ ಕೆಲಸ ಬೇಕಪ್ಪ ಅಂದ್ರೆ ಅವ್ರಗಳ ಬಾಡಿಗೆ ಇಳಿಸ್ಕೊಳ್ಳೋ ಬದಲು ನಮ್ದು ಕೆಲಸ ಮಾಡ್ಕೊಂಡು ಮನೆ ಮುಂದೆ ನಿಂದ್ರೆ ಮುಂದೆ ನಿಂದ್ರೆ ಅಷ್ಟೇ. ಈಗ ಗೊಬ್ಬರ ಬೇಕಲ್ಲ, ಸರ್ಕಾರಿ ಗೊಬ್ಬರ ಬರೀ ಅದನ್ನ ಮೇಲೆ ಡಿಪೆಂಡ್. ಸೊಸೈಟಿಲಿಂದ ತೊಗೊಂತಿದ್ದೀನಿ ಸರ್. ಸರ್ಕಾರಿ ಮನೆ ತೊಗೊಂಡಿದ್ದೀನಿ ಸೊಸೈಟಿಯಲ್ಲಿ, ಕೋಆಪರೇಟಿವ್ ಸೊಸೈಟಿ ರಾಯಚೂರ್ಲಿಂದ ತಗೊಂತಿದ್ದೀನಿ ಸರ್. ಅಲ್ಲಿಂದ ಕೊಡ್ತಾರೆ ಸರ್, ಅಲ್ಲಿಂದ ತೊಗೊಂತಿದ್ದೀನಿ. ಈಗ ಬಿತ್ತತ್ನಾಗ ಹಾಕ್ಬೇಕು, ಮರಡಬ್ರಕ್ಕ ಮೇಲ್ ಗೊಬ್ಬರ ಹಾಕ್ಬೇಕು? ಹಾಕಿನಿ ಸರ್, ಈಗ ಹಾಕಿನಿ. ಇವತ್ತು ಹಾಕಿ ಬಂದಿನಿ. ಇವತ್ತು ಯಾವ ಗೊಬ್ಬರ ಹಾಕ್ಬೇಕು, ಎಲ್ಲಿ ಹಾಕ್ಬೇಕು, ಯಾವ ಟೈಮಿಗೆ ಹಾಕ್ಬೇಕು ಅಂತ ಗೊತ್ತದ ನಿಮ್ಗೆ? ಗೊತ್ತದ. ನಮ್ಮ ಮೊದಲಿಂದ ನಾವು ಹುಟ್ಟಿದಾಗ್ಲಿಂದ ಅದೇ ಕೆಲಸ ಮಾಡಿದ್ವಿ. ಅಮ್ಮ ಅಪ್ಪ ಅವರು ಸಣ್ಣವರಿದಾಗ್ಲಿಂದ ಹೊಲಕ್ಕೆ ಹೋಗೋದು, ಕಸ ತೆಗೆಸೋದು, ಅಕ್ಕ ಒಯ್ಯೋದು, ಎಲ್ಲ ಅವರೇ ಕೆಲಸ ಮಾಡಿಸಿತ್ತು. ಅದೇನು ತಲೆ ಕುಂತು ಬಿಡುತ್ತೆ, ಅದನ್ನ ಕಲಿಯೋದೇನು ಜರುತ್ತೇ ಇಲ್ಲ ನಮ್ಗೆ. ಅವ್ರು ಮಾಡಿಸಿದ್ರ ಅದೇ ಮಾಡಿದ್ದೆ ತಲೆ ಕುಂತು ಬಿಡುತ್ತೆ ಸರ್. ಮಿಷನ್ ಮಶ್ ಅವರೇ, ಹೋದ್ರಶ ತಮ್ಮದು ಕೈ ಕೊಡಿತು, ಈ ಸಲ ಹತ್ತಿ ಹೆಂಗದ? ಈ ಸಲ ಅಂತೂ ಚಲೋ ಆದ್ರೆ ಹತ್ತಿ, ಮುಂದೆ ಏನತ ಅದು ಇದು ಗೊತ್ತಿಲ್ಲ ಸರ್. ಈಗ ಮೇ ಜೂನಿಗೆ ಹಾಕಿರ ಹೇಗೆ ಹತ್ತಿ ಕಾಳು ಯಾವಾಗ ಇಟ್ರಿ ಸರ್? ಈಗೂ ಫಸ್ಟ್ಗೆ ಇಟ್ಟೆ, ಆದರೆ ನಮ್ಮದು ಮಳೆ ಬಂದ್ರಂತ ಬಂದಿಲ್ಲ. ಒಂದು ತಿಂಗಳಾದ್ಮೇಲೆ ಬಂತು, ಆದರೆ ಆದ ಪರವಾಗಿಲ್ಲ. ಮೊದಲು ಎತ್ತಿದ್ದು ಚಲೋ ಅದ, ಈಗ ಸೆಕೆಂಡ್ ಟೈಮ್ ಇಟ್ಟಿದ್ದು ಸ್ವಲ್ಪ ಸಣ್ಣದಾದ, ಅದನ್ನು ಕವರ್ ಈ ಥರ ಮಳೆ ಬಂತು ಅಂತ ಹೇಳಿದ್ರೆ ಒಂದು ತಿಂಗಳದಾಗ ಕವರ್ ಆಗಿಬಿಡ್ತದ. ನಡುವರ್ ಗ್ಯಾಪ್ ಆಗಿದ್ದು ಹಾಕಿರಿ? ಗ್ಯಾಪ್ ಅದ ಹಾಕಿನಿ, ಸಣ್ಣ ದೊಡ್ಡದಾದ, ಆದರೆ ಈ ಮಳೆ ಚಲೋ ಬರಕತ್ತದ. ಇದೇ ಥರ ಮಳೆ ಬಂತು ಅಂತ ಹೇಳಿದ್ರೆ ಆಯ್ತು, ಒಂದೇ ತಿಂಗಳದಾಗ ಮತ್ತೆ ಅದು ಎರಡು ಲೆವೆಲ್ ಆಗಿಬಿಡ್ತದೆ. ಎರಿದ ಏನು ನಿಮ್ದು ಕೆಂಪು ಭೂಮಿ? ಇಲ್ಲ ಸರ್, ಎರೆ ಭೂಮಿ ನಮ್ದು. ಎರಿ ಭೂಮಿ? ಎರೆ ಭೂಮಿ. ಭಾಳಷ್ಟು ಸಂತೋಷ ಆಯಿತು ಹುಸೇನ್ ಭಾಷೆ ಅವರೇ. ನೋಡ್ರಿ, ಡಿಪ್ಲೊಮಾ ಮುಗಿಸ್ಕೊಂಡು ಎಲೆಕ್ಟ್ರಾನಿಕ್ ಕೆಲಸ ಮಾಡಿಕೊಂಡು ಊರಾಗ ಒಂದು 7 ಎಕರೆ ಭೂಮಿ ಖರೀದಿ ಮಾಡಿ ಹಳೆದೊಂದು 5 ಎಕರೆ ಒಟ್ಟು 12 ಎಕರೆ ಭೂಮಿಯನ್ನು ಲೀಸಿಗೆ ಕೊಡದೆ ಸಿಟಿಯಾಗ ಒಂದು ಬಾಡಿಗೆ ಮನೆ ಮಾಡಿಕೊಂಡು ಹುಡುಗರಿಗೆ ಶಿಕ್ಷಣ ಕೊಡಿಸಿ ತಾವು ಹೋಗಬಂದು ಕೃಷಿಯನ್ನು ಮಾಡ್ತಾ ಅವರವರಿಗೆ ಲೀಸ್ ಕೊಡಲಾರ್ದಂಗೆ ಒಳ್ಳೆ ನೆಮ್ಮದಿ ಬದುಕನ್ನು ತಾವು ಮಾಡ್ಕೊಂಡಿದ್ದೀರಿ. ಈ ತರಹದ ವ್ಯವಹಾರಗಳನ್ನು ನಮ್ಮ ತಂದ್ರೆ ರೈತ ಬಾಂಧವರು ಕೇವಲ ಕೃಷಿಯನ್ನು ಮಾಡಿ ಬದುಕ್ತಿರ್ತಾರೆ. ಕೃಷಿಯ ಜೊತೆಗೆ ಕೆಲವೊಂದು ನಮ್ಮ ಕೈ ಮೇಲೆ ಕೈ ಕೆಲಸವನ್ನ ಮಾಡ್ಕೊಳ್ಳುವಂತಹ ಒಂದು ಕೆಲಸ, ದಿನನಿತ್ಯ ಆದಾಯ ಬರ್ಬೇಕು ನಮಗೆ. ನಮ್ಮ ರೊಕ್ಕ ನಮಗೆ ದಿನ ಖರ್ಚು ಮೇಂಟೈನ್ ಮಾಡೋಕೆ ಹೋಗ್ಲಿಕ್ಕೆ ಇವೆಷ್ಟೆಲ್ಲ ಬೇಕಾಗ್ತದೆ. ತಾವು ಒಳ್ಳೆ ಜಾಣತನದಿಂದ ಕೃಷಿಯನ್ನು ಮಾಡ್ತಾ ಮತ್ತೆ ವ್ಯವಹಾರವನ್ನು ಮಾಡ್ತಾ ನಿಮ್ಮ ಬದುಕನ್ನು ನಡೆಸ್ತಾ ಇದ್ದೀರಿ. ನಿಮ್ಮ ವಿಚಾರಗಳನ್ನು ನನ್ನೊಂದಿಗೆ ಹಂಚಿಕೊಂಡಿದ್ದಕ್ಕೆ ಹುಸೇನ್ ಭಾಷೆ ಅವರೇ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ಥ್ಯಾಂಕ್ಸ್ ಸರ್. ಇದುವರೆಗೂ ರಾಯಚೂರು ತಾಲೂಕಿನ ಮರ್ಚಡ್ ಗ್ರಾಮದ ಹುಸೇನ್ ಬಾಷಾ ಅವರ ಕೃಷಿ ಅನುಭವಗಳನ್ನು ಕೇಳಿದ್ರಿ. ಇವರನ್ನು ಮಾತನಾಡಿಸಿದವರು ಅಂಬರೀಶ್ ಅಶಿಹಾಳ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ

ಕಟುಕರನ್ನು ದೂರವಿಡಲು ಹಿಂದೆ ತೊಡಿರಿ ದೀಕ್ಷೆ, ಕಟುಕರನ್ನು ದೂರವಿಡಲು ಹಿಂದೆ ತೊಡಿರಿ ದೀಕ್ಷೆ. ಕಾಡಬೇಕು ಕಾಡಬೇಕು ಎಂದು ಕಾಡಬೇಕು, ನಾಡನುಳಿಸಿ ಕಾಡ ನಡೆಸುವವರ ಕಾಡಬೇಕು. ಕಾಡಬೇಕು ಕಾಡಬೇಕು ಎಂದು ಕಾಡಬೇಕು, ನಾಡನುಳಿಸಿ ಕಾಡ ನಡೆಸುವವರ ಕಾಡಬೇಕು. ನಮಿಸುವೆನು ತಾಯೆ, ಹಸಿರುಡೆಯ ಸಂಗೀತ ನಿನ್ನ ಕೊರಳಲ್ಲಿ, ಹಕ್ಕಿಗಳ ಸಂಗೀತ ನಿನ್ನ ಕೊರಳಲ್ಲಿ, ಜೀವಕೋಟಿಗಳೆಲ್ಲ ನಿನ್ನ ಮಡಿಲಲ್ಲಿ, ಜೀವಕೋಟಿಗಳೆಲ್ಲ ನಿನ್ನ ಮಡಿಲಲ್ಲಿ, ಸಪ್ತವರ್ಣದ ಸರಗ ನೀನು ಹೊದೆದಿರುವೆ, ತಾರೆಗಳ ಪೋಣಿಸುತ್ತ ಮುಡಿಗೇರಿಸಿರುವೆ. ಮಂಜಳಿವ ಹಾಗೆ ಎದುರಿಗಿದೆ ಉಸಿರಿರದ ಬಿರು ಬಿಸಿಲ ಬೇಗೆ, ಕನಸುಗಳು ಕರಗುತ್ತಿವೆ ಮಂಜಳಿವ ಹಾಗೆ ಎದುರಿಗಿದೆ ಉಸಿರಿರದ ಬಿರು ಬಿಸಿಲ ಬೇಗೆ, ಹಸಿರಿರದ ಬೆಟ್ಟಗಳು ಒಣಗಿರುವ ಕಣಿವೆ, ಹಸಿರಿರದ ಬೆಟ್ಟಗಳು ಒಣಗಿರುವ ಕಣಿವೆ, ಮೃಗ ಜಲದ ಕುಣಿತಕ್ಕೆ ಸಾಕ್ಷಿಯಾಗುತ್ತೀವಿ, ಮೃಗ ಜಲದ ಕುಣಿತಕ್ಕೆ ಸಾಕ್ಷಿಯಾಗುತ್ತೀವಿ. ಸಪ್ತವರ್ಣದ ಸೆರಗ ನೀನು ಹೊರಬಿರುವೆ, ತಾರೆಗಳ ಪೋಣಿಸುತ್ತ ಮುಳುಗೇರಿಸಿರುವೆ. ನಿನ್ನ ಕರುಣೆಯ ಕೈಯ ನೆರಳು ಹರಡಿರಲಿ, ಅಂತರಾಳದ ಬೆಂಕಿ ಉಗಿಲೇಳದಿರಲಿ, ನಿನ್ನ ಕರುಣೆಯ ಕೈಯ ನೆರಳು ಹರಡಿರಲಿ, ನೆಲಬಾನ ನಡುವಿರಲಿ ನೀ ಹೊಳೆವ ಕಾನೋ, ನೆಲ ಬಾನ ನಡುವಿರಲಿ, ನೀ ಒಳ್ಳೆವ ಕಾನು ನಿನ್ನ ಆಸರೆ ಇರಲು ಬೇಕು ಬೇರೇನು, ನಿನ್ನ ಆಸರೆ ಇರಲು ಬೇಕು ಬೇರೇನು, ಸಪ್ತವರ್ಣದ ಸೆರಗ ನೀನು ಹೊದೆದಿರುವೆ, ತಾರೆಗಳ ಪೋಣಿಸುತ್ತ ಮುಗಿಗೇರಿಸಿರುವೆ, ಸಪ್ತವರ್ಣದ ಸೆರಗ ನೀನು ಹೊದೆದಿರುವೆ, ತಾರೆಗಳ ಪೋಣಿಸುತ್ತ ಮುಗಿಗೇರಿಸಿರುವೆ, ಹಕ್ಕಿಗಳ ಸಂಗೀತ ನಿನ್ನ ಕೊರಳಲ್ಲಿ, ಹಕ್ಕಿಗಳ ಸಂಗೀತ ನಿನ್ನ ಕೊರಳಲ್ಲಿ, ಜೀವಕೋಟಿಗಳೆಲ್ಲ ನಿನ್ನ ಬಡಿಲಲ್ಲಿ, ಜೀವಕೋಟಿಗಳೆಲ್ಲ ನಿನ್ನ ಬಡಿಲಲ್ಲಿ, ನಿನ್ನ ಬಡಿಲಲ್ಲಿ, ನಿನ್ನ ಬಡಿಲಲ್ಲಿ. ಇದುವರೆಗೂ ಸುಬ್ರಾಯ ಚೊಕ್ಕಾಡಿ ವಿರಚಿತ ಪರಿಸರದ ಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:21. ಜನಪದ ಸಂಗೀತ ಕಾರ್ಯಕ್ರಮ ಕೇಳಿ ಲಿಂಗಸಗೂರು ತಾಲೂಕಿನ ಗುರುಗುಂಡ ಗ್ರಾಮದ ಗುಂಡಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು. ಬಾಳೆ ಅದೇ ನೇ